ರಾಜ್ಯದ ಹಲವು ಭಾಗಗಳಲ್ಲಿ ಮುಂಗಾರು ಚುರುಕು, ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. 2025ರ ವೇಳೆಗೆ ಮಲೇರಿಯಾ ಮುಕ್ತ ರಾಜ್ಯ ಸರ್ಕಾರದ ಗುರಿ. ಮತ್ತು ಖ್ಯಾತ ಸಾಹಿತಿ ವಿಮರ್ಶಕ ಜಿಎಚ್ ನಾಯಕ್ ನಿಧನ, ಗಣ್ಯರ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:51. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮಣ್ಣಿನ ಫಲವತ್ತತೆಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರ ವತಿಯಿಂದ ಕನ್ಯಾನ ಸದಾಶಿವ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಅಡ್ಯಾರ್ ಗಾರ್ಡನ್ನಲ್ಲಿ ಮೇ 27ರಂದು ಹೈಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳ ಯಕ್ಷಗಾನ ಸ್ಪರ್ಧೆ ಯಕ್ಷಧ್ರುವ ಪಟ್ಲ ಸಂಭ್ರಮ 2023 ಹಾಗೂ ಮೇ 28ರಂದು ವಿಶೇಷ ಆಹ್ವಾನಿತರಾಗಿ ಕಿಚ್ಚ ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳಲಿದ್ದು, ಪ್ರೊಫೆಸರ್ ಎಂಎಲ್ ಸಾಮಗರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪ್ರದಾನ, ಟ್ರಸ್ಟ್ನ ಸಾಧಕ ಮಹಾಪೋಷಕರಾದ ಪ್ರಕಾಶ್ ಶೆಟ್ಟಿ ಹಾಗೂ ಶ್ರೀಮತಿ ಆಶಾ ಪ್ರಕಾಶ್ ಶೆಟ್ಟಿಯವರಿಗೆ ಗೌರವಾರ್ಪಣೆ ನಡೆಯಲಿದೆ. ಸರ್ವರಿಗೂ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಟ್ಲೆ ಇವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 ಮೇ 31 ಜೂನ್ 1 ಮಂಗಳೂರು ಪುರಭವನದಲ್ಲಿ. ಇದೀಗ ಮಣ್ಣಿನ ಫಲವತ್ತತೆಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ಮಣ್ಣು ವಿಜ್ಞಾನ ಶಾಸ್ತ್ರದ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಇವತ್ತು ಮಣ್ಣಿನ ಫಲವತ್ತತೆಗಾಗಿ ಕೃಷಿಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಎಂಬ ವಿಷಯದಲ್ಲಿ ಅವರು ನಮ್ಮ ಜೊತೆ ತಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಸರ್, ಈಗ ಈ ಮಣ್ಣಿನ ಫಲವತ್ತತೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದರೆ ಇದು ಏನು ಸರ್? ಇದು ವಿಷಯಗಳು ಮೊದಲಿಗೆ ಈ ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರಗಳು. ಈ ಒಂದು ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಗಾಗಿ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ತುಂಬ ಅತ್ಯಗತ್ಯ. ಇದಕ್ಕಾಗಿ ಈ ಮೊದಲಿಗೆ ಸಮಗ್ರ ಪೋಷಕಾಂಶಗಳು ಅಂದರೆ ಎಲ್ಲ ರೀತಿಯ ಪೋಷಕಾಂಶಗಳು, ಅದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಮೊದಲನೇದಾಗಿ ಈ ಸಮಗ್ರ ಪೋಷಕಾಂಶ ನಿರ್ವಹಣೆ, ಇದು ಒಂದು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳ ವಿವಿಧ ಮೂಲಗಳಿಂದ ಸಮಗ್ರವಾಗಿ ಪೂರೈಸುವ ಒಂದು ಪದ್ಧತಿ. ಸ್ಥಳೀಯವಾಗಿ ಅಥವಾ ನೈಸರ್ಗಿಕವಾಗಿ ಲಭ್ಯವಿರುವ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಇತರ ಪ್ರಾಣಿ ಅಥವಾ ಪಕ್ಷಿ ಮೂಲದಿಂದ ಬರ್ತಕ್ಕಂಥ ಗೊಬ್ಬರವನ್ನು, ಸೂಕ್ತ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಸಮಗ್ರವಾಗಿ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನೆಲ್ಲ ನೀಡುವುದೇ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ. ಈ ವಿಧಾನದಲ್ಲಿ ಮಣ್ಣಿನ ಫಲವತ್ತತೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ವೃದ್ಧಿಸುವುದು ಮತ್ತು ಗುಣಮಟ್ಟದ ಆಹಾರ ಉತ್ಪಾದನೆ ಕೈಗೊಳ್ಳುವುದು ಹಾಗೂ ಸುಸ್ಥಿರ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದು ಈ ಒಂದು ಸಮಗ್ರ ಪೋಷಕಾಂಶದ ಮುಖ್ಯ ಉದ್ದೇಶವಾಗಿದೆ. ಸಾವಯವ ಗೊಬ್ಬರಗಳಾದಂಥ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ ಹಾಗೂ ಸೂಕ್ಷ್ಮಾಣುಜೀವಿಗಳಾದಂಥ ಅಜೋಸ್ಪೈರುಲಮ್, ಅಜಿಟೋಬ್ಯಾಕ್ಟರ್, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, ಈ ಒಂದು ರೈಸೋಬಿಯಂ ಮುಂತಾದವು ಬಳಕೆಗಳಿಂದ ಇಳುವರಿ ಜಾಸ್ತಿಯಾಗುವುದಲ್ಲದೆ ಬಣ್ಣ, ಕಾಯಿಯ ಸಂಖ್ಯೆ, ತೂಕ, ಉದ್ದ, ಸುತ್ತಳತೆ ಮುಂತಾದ ಅಂಶಗಳು ಅಧಿಕವಾಗುವುದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸರಿ ಸರ್, ಈಗ ಈ ಸಾವಯವ ಗೊಬ್ಬರ ಅಂತ ಹೇಳಿದ್ರಲ್ಲ, ಈ ಸಾವಯವ ಗೊಬ್ಬರದಲ್ಲಿ ಯಾವುದೆಲ್ಲ ಬರ್ತದೆ ಸರ್? ಈ ಸಾವಯವ ಗೊಬ್ಬರ ಅಂದರೆ ಈ ಸಸ್ಯ ಅಥವಾ ಪ್ರಾಣಿ ಮೂಲಗಳಿಂದ ಬರ್ತಕ್ಕಂಥ ಎಲ್ಲ ಒಂದು ವಸ್ತುಗಳಲ್ಲಿ ಇದನ್ನು ನಾವು ಸಾವಯವ ಅಂತ ಕರಿಬೋದು. ಅದು ನಾವು ರಾಸಾಯನಿಕವಾಗಿ ಹೇಳಬೇಕಾದ್ರೆ ಯಾವ ವಸ್ತುವಿನಲ್ಲಿ ಇಂಗಾಲದ ಅಂಶ ಇರುತ್ತೋ ಅಂತಹ ವಸ್ತುಗಳನ್ನು ನಾವು ಸಾವಯವ ವಸ್ತು ಅಂತ ಕರಿತೀವಿ. ಕೆಲವು ಈ ಎಷ್ಟೋ ರೈತರಿಗಾಯಿತು ಅಥವಾ ರೈತರಿಗೆ ಯೂರಿಯಾ ಒಂದು ಸಾವಯವ ಗೊಬ್ಬರ ಅಂತಲೇ ಗೊತ್ತಿರೋದಿಲ್ಲ. ಯಾಕಂದರೆ ಯೂರಿಯಾದಲ್ಲೂ ಸಹ ಇಂಗಾಲದ ಅಂಶ ಇದೆ. ಅದು ಉತ್ಪತ್ತಿಯಾಗಿರೋದು ರಾಸಾಯನಿಕ ಮೂಲಗಳಿಂದ, ಆದರೆ ಅದು ಸಾವಯವ ಗೊಬ್ಬರವಾಗಿರುತ್ತೆ. ಈ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಹಾಗೂ ಹಂದಿ ಗೊಬ್ಬರ ಪ್ರಮುಖ ಸಾವಯವ ಗೊಬ್ಬರಗಳು. ಇವುಗಳನ್ನು ಕ್ಷೇತ್ರದಲ್ಲಿ ತಯಾರಿಸಿ ಉಪಯೋಗಿಸುವುದರಿಂದ ಕೃಷಿ ತ್ಯಾಜ್ಯಗಳ ಮರುಬಳಕೆ ಮಾಡಿದಂತಾಗಿ ಕೃಷಿ ವೆಚ್ಚ ಕಡಿಮೆಯಾಗುತ್ತದೆ. ಸಾವಯವ ಗೊಬ್ಬರಗಳ ತಯಾರಿಕೆಯಲ್ಲಿ ಸೂಕ್ತ ತಾಂತ್ರಿಕತೆಗಳನ್ನು ಅಳವಡಿಸಿ ಅದನ್ನು ಸಂಪತ್ಭರಿತ ಗೊಬ್ಬರವಾಗಿ ಪರಿವರ್ತಿಸಿ ಬಳಸುವುದರಿಂದ ಅವುಗಳಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಅಧಿಕಗೊಂಡು ಅವುಗಳ ಬಳಕೆ ಅಧಿಕಗೊಂಡು ಮತ್ತು ರಾಸಾಯನಿಕಗಳ ಬಳಕೆ ಪ್ರಮಾಣ ಕಡಿಮೆ ಮಾಡಬಹುದು ಹಾಗೂ ಉತ್ತಮ ಇಳುವರಿ ಪಡೆಯುವಲ್ಲಿ ಇದು ತುಂಬ ಸಹಕಾರಿಯಾಗುತ್ತೆ. ಇದರಲ್ಲಿ ನೀವು ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದಿರಿ, ಕೊಟ್ಟಿಗೆ ಗೊಬ್ಬರದಲ್ಲಿ ಯಾವುದೆಲ್ಲ ಬರ್ತದೆ ಸರ್? ಈ ಕೊಟ್ಟಿಗೆ ಗೊಬ್ಬರ ಅಂದರೆ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರ ಇತ್ಯಾದಿಗಳು ಸಾಂಪ್ರದಾಯಿಕವಾಗಿ ಪೋಷಕಾಂಶ ಮೂಲಗಳಾಗಿವೆ. ಹೊಲಗಳಲ್ಲಿ ಫಲವತ್ತತೆ ವೃದ್ಧಿಗಾಗಿ ಪ್ರತಿ ಹೆಕ್ಟರ್ಗೆ 4-5 ಸಾವಿರ ಕುರಿಗಳನ್ನು 1-2 ರಾತ್ರಿ ನಿಲ್ಲಿಸಿ ನಂತರ ಕುರಿ ಹಿಕ್ಕೆ ಅಥವಾ ಅದರ ಮೂತ್ರ ಆ ಮಣ್ಣಿಗೆ ಸೇರಿಸುವುದರಿಂದ ಒಂದು ನಾವು ಕಡಿಮೆ ವೆಚ್ಚದಲ್ಲಿ ಈ ಗೊಬ್ಬರವನ್ನು ಬಳಸಿದಂತಾಗುತ್ತೆ ಮತ್ತು ಗೊಬ್ಬರದ ಸಾಗಾಣಿಕೆ ವೆಚ್ಚ ಕೂಡ ಇದರಲ್ಲಿ ಇರುವುದಿಲ್ಲ. ಕುರಿ ಗೊಬ್ಬರಕ್ಕೂ ಕೂಡಿಸಿ ಭೂಮಿಗೆ ಸೇರಿಸಬೇಕು. ಕೋಳಿ ಗೊಬ್ಬರ ಕೂಡ ಹೆಚ್ಚಿನ ಪ್ರಮಾಣದ ಸಾರಜನಕ ಮತ್ತು ರಂಜಕವನ್ನು ಒದಗಿಸುವ ಗೊಬ್ಬರವಾಗಿದೆ. ಇದನ್ನು ಹೆಕ್ಟರ್ಗೆ 1-2 ಟನ್ ಪ್ರಮಾಣದಲ್ಲಿ ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಹಂದಿ ಗೊಬ್ಬರ ಸಹ ಹೆಚ್ಚು ಪೋಷಕಾಂಶ ಹೊಂದಿದ ಗೊಬ್ಬರವಾಗಿದೆ. ಈ ಗೊಬ್ಬರವನ್ನು ನೀರಿನಲ್ಲಿ ತೊಳೆದು ಬೆಳೆಗೆ ನೀರಿನ ಮುಖಾಂತರ ಒದಗಿಸುವುದರಿಂದ ಹೂ, ಕಾಯಿ ಮತ್ತು ಫಸಲು ಹೆಚ್ಚಿಗೆ ಆಗುವುದು ಕಂಡುಬರುತ್ತೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಎರೆಹುಳು ಗೊಬ್ಬರ ಅನ್ನುವಂಥದ್ದನ್ನು ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ. ಈ ಎರೆಹುಳು ಗೊಬ್ಬರ ಯಾವ ಥರದ್ದು ಸರ್ ಇದು? ಎರೆಹುಳು ಗೊಬ್ಬರ ಬೆಳೆಗಳಿಗೆ ಬೇಕಾಗುವಂಥ ಹಲವಾರು ಪೋಷಕಾಂಶಗಳನ್ನು ಹಾಗೂ ಸೂಕ್ಷ್ಮಾಣು ಜೀವಿಗಳನ್ನು ಇದು ಹೊಂದಿರುತ್ತದೆ. ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬಳಸಲಾಗುತ್ತಿದೆ. ಎರೆಗೊಬ್ಬರ ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣ, ತಾಮ್ರ ಹಾಗೂ ಬೆಳೆ ಪ್ರಚೋದಕಗಳನ್ನು ಹೊಂದಿರುತ್ತದೆ. ಆದ್ದರಿಂದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಎರೆಹುಳು ಗೊಬ್ಬರಗಳನ್ನು ತಯಾರಿಸಿ ಬಳಸುವುದು ಒಂದು ಉತ್ತಮ ಕೃಷಿಗೆ ಸಹಕಾರಿಯಾಗುತ್ತೆ. ಇದರ ಜೊತೆ ನಾವು ಸಾವಯವ ಗೊಬ್ಬರದಲ್ಲಿ ಮೊದಲಿಂದಲೂ ಕೂಡ ಹಿಂಡಿಗಳನ್ನು ಕೂಡ ಬಳಸ್ತಾ ಇದ್ದೀವಿ. ಯಾವ್ಯಾವ ಹಿಂಡಿಗಳನ್ನೆಲ್ಲ ಇದರಲ್ಲಿ ಬಳಸ್ಬೋದು ಸರ್? ಸಾಮಾನ್ಯವಾಗಿ ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ ಸಾಕಷ್ಟು ರೈತರು ಈ ಹಿಂಡಿಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಹಾಗೂ ಇತರ ಆಹಾರಕ್ಕೆ ಯೋಗ್ಯವಲ್ಲದ ಹಿಂಡಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಇವುಗಳನ್ನು ಹೆಕ್ಟರ್ಗೆ ಸುಮಾರು 300 ಕಿಲೋಗ್ರಾಂ ಪ್ರಮಾಣದಲ್ಲಿ ಮಣ್ಣಿಗೆ ಬೆರೆಸುವುದು ಸೂಕ್ತ. ಇದರಿಂದ ಪೋಷಕಾಂಶಗಳ ಪೂರೈಕೆಯಲ್ಲದೆ ಬೆಳೆಗಳಲ್ಲಿ ಕೀಟ ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ನಾವು ಹೆಚ್ಚಿಸಬಹುದು. ಈಗ ಸಾವಯವ ಕೃಷಿಯಲ್ಲಿ ಯಾವ ಬೆಳೆ ಪದ್ಧತಿಯನ್ನು ನಾವು ಬಳಸಬಹುದು ಒಳ್ಳೆಯದು ಸರ್? ಈ ಸಾವಯವ ಕೃಷಿಯಲ್ಲಿ ಅಥವಾ ಯಾವುದೇ ಒಂದು ನಾವು ಕೃಷಿಯನ್ನು ಕೈಗೊಂಡಿದ್ದೀವಿ ಅಂದರೆ ಏಕರೂಪದ ಬೆಳೆಗಳನ್ನು ಬೆಳೆಯೋದು ಅಷ್ಟೊಂದು ಸೂಕ್ತ ಅಲ್ಲ. ಮಿಶ್ರ ಬೆಳೆ ಪದ್ಧತಿ ಅಥವಾ ಬೆಳೆ ಕಾಲ್ಗೈ ಪದ್ಧತಿ ಅಂತ ಕರಿತೀವಿ. ಎಲ್ಲ ರೀತಿಯ ಬೆಳೆಗಳು, ಕಡಿಮೆ ಆಳದಲ್ಲಿ ಬೇರು ಬಿಡ್ತಕ್ಕಂಥ ಬೆಳೆಗಳು, ತುಂಬ ಆಳವಾಗಿ ಬೇರು ಬಿಡ್ತಕ್ಕಂಥ ಬೆಳೆಗಳು, ಇಂಥವುಗಳನ್ನು ಒಟ್ಟೊಟ್ಟಿಗೆ ನಾವು ಬೆಳೆಯೋದ್ರಿಂದ ಮಣ್ಣಿನ ಎಲ್ಲ ಸ್ತರಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಸರಿಯಾದ ಸದ್ಬಳಕೆಯಾಗುತ್ತೆ. ಆದ್ದರಿಂದ ಪೋಷಕಾಂಶ ಕೊರತೆ ಕೂಡ ಹೆಚ್ಚಾಗಿ ಕಂಡು ಬರುವುದಿಲ್ಲ. ಈ ಆಳವಾದ ಬೇರುಳ್ಳ ಹಾಗೂ ಕಡಿಮೆ ಆಳದ ಬೇರುಗಳ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ವಿವಿಧ ಹಂತಗಳಲ್ಲಿ ಹಾಗೂ ಸಮಯದಲ್ಲಿ ಸೂಕ್ತ ರೀತಿಯಿಂದ ಬಳಕೆಯಾಗಿ ಉತ್ಪಾದಕತೆಯನ್ನು ನಾವು ಹೆಚ್ಚಿಸಬಹುದು. ಬಹುಬೆಳೆ ಪದ್ಧತಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯಲ್ಲದೆ ಕೀಟ ರೋಗ ನಿರ್ವಹಣೆಯಲ್ಲೂ ಸಹ ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ನಾವು ಒಂದೇ ಬೆಳೆಯನ್ನು ನಾವು ಬೆಳೆದರೆ ಒಂದೇ ರೀತಿಯ ಕೀಟಗಳು ಸಂಖ್ಯೆ ಹೆಚ್ಚಾಗಿ ಅವುಗಳ ಕಾಟ ಸಹ ಹೆಚ್ಚಿಗೆ ಆಗ್ಬೋದು. ಬೇರೆ ಬೇರೆ ಬೆಳೆ ಇದ್ದಾಗ ಆ ಕೀಟಗಳ ವಿವಿಧತೆ ಹೆಚ್ಚಿಗಾಗಿ ಅಲ್ಲಿ ನಾವು ಹೆಚ್ಚಿನ ಒಂದು ಹಾನಿಯನ್ನು ನಾವು ಕಡಿಮೆ ಮಾಡಬಹುದು. ಇದರ ಜೊತೆ ನಾವೀಗ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಸ್ತೇವೆ. ಈ ಜೈವಿಕ ಗೊಬ್ಬರಗಳ ಮಹತ್ವ ಇದು ಹೇಗೆ ಸರ್? ಇದು ಜೈವಿಕ ಗೊಬ್ಬರಗಳು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಹೊಂದಿದ್ದು ಇವುಗಳನ್ನು ಬಳಸುವುದರಿಂದ ವಿವಿಧ ಪೋಷಕಾಂಶಗಳು ಬೆಳೆಗೆ ಲಭಿಸುತ್ತದೆ. ಬಿತ್ತುವುದಕ್ಕಿಂತ ಮುಂಚೆ ಅಜೋಸ್ಪೈರ್ಲಮ್ ಅಥವಾ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾದಿಂದ 200 ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮತ್ತು ಸಸಿಗಳ ಬೇರುಗಳನ್ನು ನಾಟಿ ಮಾಡುವುದಕ್ಕಿಂತ ಮುಂಚೆ ಅಜೋಸ್ಪೈರ್ಲಮ್ ಅಥವಾ ಈ ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾ ಅಣುಜೀವಿಯ ದ್ರಾವಣದಲ್ಲಿ 400 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಅದ್ದಿದರೆ 25%-ರಷ್ಟು ಸಾರಜನಕ ಗೊಬ್ಬರದ ಪ್ರಮಾಣವನ್ನು ನಾವು ಉಳಿತಾಯ ಮಾಡಬಹುದು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಇತ್ತೀಚೆಗೆ ಈ ಜೀವಾಮೃತ ಅನ್ನುವಂಥದ್ದು ಕೂಡ ನಾವು ಈ ಸಾವಯವ ಕೃಷಿಯಲ್ಲಿ ತುಂಬ ಕೇಳ್ತಾ ಇದ್ದೀವಿ. ಈ ಜೀವಾಮೃತದ ಬಳಕೆ ಹೇಗೆ ಸರ್? ಇದು ಜೀವಾಮೃತ ಕೂಡ ಉತ್ತಮ ದ್ರವರೂಪದ ಸಾವಯವ ಗೊಬ್ಬರ. ಇದರಿಂದ ಬೆಳೆಗಳಿಗೆ ಅವಶ್ಯಕ ಪೋಷಕಾಂಶಗಳಲ್ಲದೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಹೆಚ್ಚಿಸಿ ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತದೆ. ನಾಟಿ ಮತ್ತು ಹೂ ಬಿಡುವ ಸಮಯದಲ್ಲಿ ಇದನ್ನು ಪ್ರತಿ ಹೆಕ್ಟರಿಗೆ 550 ಲೀಟರ್ನಿಂದ 600 ಲೀಟರ್ವರೆಗೂ ಈ ಒಂದು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಸಸಿಗಳ ಬುಡಕ್ಕೆ ಸುರಿಯಬೇಕಾಗುತ್ತದೆ. ಈಗ ಈ ಸಸ್ಯಗಳಲ್ಲಿ ಮುಖ್ಯವಾಗಿ ಬೇಕಾಗುವಂತಹ ಪೋಷಕಾಂಶಗಳು ಯಾವುದು ಸರ್? ಇದು ಸಾಮಾನ್ಯವಾಗಿ ಈ ಯಾವುದೇ ಒಂದು ನಾವು ಸಸ್ಯಗಳನ್ನು ತೆಗೆದುಕೊಂಡ್ರೆ ಅದರ ಬೆಳವಣಿಗೆಗೆ 17 ಪೋಷಕಾಂಶಗಳು ಅವಶ್ಯಕವಿದೆ. ಅದರಲ್ಲಿ ಯಾವುದೇ ಒಂದು ಪೋಷಕಾಂಶ ಕೊರತೆಯಾದರೆ ಆ ಒಂದು ಸಸ್ಯದ ಜೀವನ ಚಕ್ರ ಅದು ಕಂಪ್ಲೀಟ್ ಆಗೋದಿಲ್ಲ, ಪೂರ್ಣವಾಗೋದಿಲ್ಲ. ಹೌದಾ? ಆ ಪೋಷಕಾಂಶಗಳು ಯಾವುದೇ ರೂಪದಲ್ಲಿ ಅದು ಬೇಕೇ ಬೇಕು. ಅದಿಲ್ಲ ಅಂದರೆ ಈಗ ಒಂದು ಬೀಜದಿಂದ ಗಿಡವಾಗಿ, ಗಿಡದಿಂದ ಮರವಾಗಿ, ಮತ್ತು ಅದು ಬೀಜ ಹೂ ಬಿಟ್ಟು ಬೀಜ ಕೊಡಬೇಕಾದ್ರೆ ಅದಕ್ಕೆ ಈ ಒಂದು 17 ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರಲೇಬೇಕು. ಅದು ಒಂದು ಕಡಿಮೆ ಆದರೂ ಸಹ ಈ ಒಂದು ಏನು ಚಕ್ರ ಇದೆ ಇದು ಏರುಪೇರಾಗುತ್ತೆ. ಅದರಲ್ಲಿ ನಾವು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಸಮತೋಲನ ಪೋಷಕಾಂಶ ಪೂರಕ್ಕೆ ಇದು ಹೆಚ್ಚು ಮಹತ್ವವಾದದ್ದು. ಅದು ಸರಿ. ಈಗ ಈ ಸಾರಜನಕದ ಬಗ್ಗೆ ಮಾತಾಡುವುದಿದ್ರೆ ಇದು ಮತ್ತು ಇದರ ಕೊರತೆಯಿಂದ ಏನು ಉಂಟಾಗ್ತದೆ ಸರ್? ಇದರಲ್ಲಿ ಈ ಸಾರಜನಕ ಅತಿ ಮುಖ್ಯವಾದ ಪೋಷಕಾಂಶ. ಹೌದಾ? ಈ ಒಂದು ನಮ್ಮ ವಾರ್ಷಿಕ ಬೆಳೆಗಳಲ್ಲಿ ಆದರೆ ಇದರ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಅದೇ ನಾವು ಬಹುವಾರ್ಷಿಕ ಬೆಳೆಗಳು, ತೋಟಗಾರಿಕೆ ಬೆಳೆಗಳಲ್ಲಿ ಇದರ ಪ್ರಮಾಣ ಸ್ವಲ್ಪ ಕಡಿಮೆ. ಬಹುವಾರ್ಷಿಕ ಬೆಳೆಗಳಲ್ಲಿ ಪೊಟ್ಯಾಸಿಯಂ ಅಂಶ ನಾವು ಹೆಚ್ಚಿಗೆ ಬೇಕಾಗತಕ್ಕಂಥದ್ದು. ಈ ಒಂದು ಸಾರಜನಕ ಇದನ್ನು ನಾವು 2-3 ಕಂತುಗಳಲ್ಲಿ ಬುಡದ ಸುತ್ತಲೂ ಉಂಗುರಾಕಾರದಲ್ಲಿ ಹಾಕುವುದರಿಂದ ಈ ಒಂದು ಆಗ್ತಕ್ಕಂಥ ಹೆಚ್ಚಿನ ಮಟ್ಟದಲ್ಲಿ ಪೋಲಾಗುವುದನ್ನು ನಾವು ತಪ್ಪಿಸಬಹುದು. ಇದರ ಕೊರತೆ ಅಂದರೆ ಇದು ಕುಂಠಿತ ಬೆಳವಣಿಗೆ ಆಗುತ್ತೆ. ಇದು ಏನಾದರೂ ಸ್ವಲ್ಪ ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ದೇ ಆದರೆ ಕುಂಠಿತ ಬೆಳವಣಿಗೆ, ಚಿಕ್ಕದಾದ ಎಲೆಗಳು ಮತ್ತು ಎಲೆಗಳ ಬಣ್ಣ ತಿಳಿ ಹಸಿರಾಗುತ್ತೆ ಅಥವಾ ಅದು ಹಸಿರಿನಿಂದ ತಿಳಿ ಹಳದಿ ಅಥವಾ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಕಾಯಿಗಳ ಗಾತ್ರ ಚಿಕ್ಕದಾಗಿ ಮತ್ತು ಹಳದಿಯಾಗುತ್ತವೆ. ಹೌದು. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡೋದಾದರೆ ಸಾರಜನಕ ಗೊಬ್ಬರಗಳಾದಂಥ ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್ ಮತ್ತು ಯೂರಿಯಾ ಮತ್ತು ಇನ್ನಿತರ ಕಾಂಪ್ಲೆಕ್ಸ್ ಸಂಕೀರ್ಣ ಗೊಬ್ಬರಗಳು ಸಿಗ್ತವೆ. ಹೌದಾ? ಹೆಚ್ಚಾಗಿ ರೈತರು ಈ ಕಾಂಪ್ಲೆಕ್ಸನ್ನು ಬಳಕೆ ಮಾಡ್ತಾರೆ ಅಥವಾ ಈ ಒಂದು ಯೂರಿಯಾ ಒಂದೇ ಮಾಡ್ತಾರೆ. ಹೌದಾ? ಈ ಯೂರಿಯಾ ಗೊಬ್ಬರಗಳನ್ನು ನಾವು ಈ ನೈಟ್ರೇಟು ಹೊಂದಿರತಕ್ಕಂಥ ಅಥವಾ ಅಮೋನಿಯಾ ಹೊಂದಿರತಕ್ಕಂಥ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಒಂದು ಹೈಡ್ರೋಜನ್ ಅದೆಲ್ಲ ಅಮೋನಿಯಾ ರಿಲೀಸ್ ಆಗೋದ್ರಿಂದ ಅಲ್ಲಿ ಮಣ್ಣಿನ ಒಂದು ರಸಸಾರ ಕಡಿಮೆ ಆಗ್ತಾ ಹೋಗುತ್ತೆ. ಮಣ್ಣಿನ ಒಂದು ಹುಳಿ ಮಣ್ಣಿನತನ ಹೆಚ್ಚಾಗುತ್ತೆ. ಅದರಲ್ಲಿ ಈ ಗೊಬ್ಬರಗಳಲ್ಲಿ ತಟಸ್ಥ ಒಂದು ಗೊಬ್ಬರಗಳಿದ್ದಾವೆ, ನ್ಯೂಟ್ರಲ್ ಫರ್ಟಿಲೈಸರ್ಸ್ ಅಂತ. ಹೌದಾ? ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್, ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಈ ಒಂದು ಅಸಿಡಿಟಿ ಹೆಚ್ಚಾಗುವುದನ್ನು, ಈ ಮಣ್ಣಿನ ಒಂದು ಉಳಿತನವನ್ನು ಹೆಚ್ಚಾಗುವುದನ್ನು ಕಡಿಮೆ ಮಾಡಲಿಕ್ಕೆ ಇವು ಸಹಕಾರಿಯಾಗ್ತವೆ. ಇಂಥ ಗೊಬ್ಬರಗಳನ್ನು ನಾವು ಹೆಚ್ಚಿಗೆ ರೈತರಿಗೆ ಬಳಕೆ ಮಾಡಲಿಕ್ಕೆ ಅದರ ಬಗ್ಗೆ ಉತ್ತೇಜನ ಕೊಡಬೇಕಾಗಿದೆ. ಮತ್ತು ಅಂಥ ಒಂದು ಗೊಬ್ಬರಗಳನ್ನು ಎಲ್ಲಿ ಅವಶ್ಯಕತೆ ಇದೆ ಅಂಥ ಗೊಬ್ಬರಗಳನ್ನು ಹೆಚ್ಚು ಮಾರಾಟ ಮಾಡಲು ಮತ್ತು ಅದರ ಒಂದು ಸಪ್ಲೈ ಆಗಬೇಕಾಗಿದೆ. ಸರಿ, ಅದರ ನಂತರ ನೀವು ಹೇಳಿದ್ರಿ ರಂಜಕ ಕೂಡ ಇದರ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಅಂತೇಳಿ. ರಂಜಕ ಮತ್ತು ರಂಜಕದ ಕೊರತೆ ಉಂಟು ಮಾಡುವಂಥ ತೊಂದರೆಗಳು ಏನು ಸರ್ ಇದು? ಈ ರಂಜಕವು ಬೇರುಗಳ ಬೆಳವಣಿಗೆಗೆ, ಹೂ ಮತ್ತು ಕಾಯಿ ಪ್ರಮಾಣ ಹೆಚ್ಚಿಸಲು ಮತ್ತು ಬೇಗನೆ ಮಾಗಲು ಅಥವಾ ಮೆಚುರಿಟಿ ಅಂತೀವಿ ಅನುಕೂಲವಾಗ್ತಕ್ಕಂಥದ್ದು. ಈ ಕೊರತೆಯ ಲಕ್ಷಣ ಅಂದರೆ ಕುಂಠಿತ ಬೆಳವಣಿಗೆ ಆಗುತ್ತೆ, ಆಂತರಿಕವಾಗಿ ಆಗಿದ ಸಣ್ಣ ಎಲೆಗಳು, ಕಿರಿದಾದ ಎಲೆಗಳು, ಎಲೆಗಳು ತಿಳಿ ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಗುಲಾಬಿ ಹಂಚಿನ ಹಳೆ ಎಲೆಗಳು ಕಂಡುಬರುತ್ತೆ, ಕೆಳಭಾಗದ ಎಲೆಗಳಲ್ಲಿ ಗುಲಾಬಿ ಹಂಚಿನಲ್ಲಿ ಕಂಡುಬರುತ್ತೆ. ಸಣ್ಣ ಮತ್ತು ವಿಕಾರ ರೂಪದ ಕಾಯಿಗಳು ಸಹ ಕಂಡುಬರ್ತವೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಾದರೆ, ರಂಜಕ ಪೂರೈಸುವ ಗೊಬ್ಬರಗಳೆಂದರೆ ಸಿಂಗಲ್ ಸೂಪರ್ ಫಾಸ್ಫೇಟು, ಟ್ರಿಪಲ್ ಸೂಪರ್ ಫಾಸ್ಫೇಟು ಮತ್ತು ಡೈಯೋ ಅಮೋನಿಯಂ ಫಾಸ್ಫೇಟು ಅಥವಾ ಇಂಥವುಗಳನ್ನು ನಾವು ಹೆಚ್ಚಾಗಿ ಬಳಕೆ ಮಾಡುವಂಥದ್ದು, ಶಿಫಾರಸು ಮಾಡುವಂಥದ್ದು. ಆದರೆ ರಾಕ್ ಫಾಸ್ಫೇಟ್ ಅಂತಂದು ಅದು ಅದರಲ್ಲಿ ತುಂಬ ಕಡಿಮೆ ಪ್ರಮಾಣದ ರಂಜಕ ಇರುತ್ತೆ, ಅದು ನಿಧಾನವಾಗಿ ಬಿಡುಗಡೆಯಾಗ್ತಕ್ಕಂಥ ರಂಜಕ. ಈ ನಮ್ಮ ಒಂದು ಕರಾವಳಿ ಭಾಗದ ಎಲ್ಲ ಮಣ್ಣುಗಳಿಗೆ ಅದು ತುಂಬ ಸೂಕ್ತವಾಗಿರ್ತಕ್ಕಂಥ ಗೊಬ್ಬರ. ಇವುಗಳ ಬದಲಾಗಿ ನಾವು ರಾಕ್ ಫಾಸ್ಫೇಟ್ ಮುಖಾಂತರ ರಂಜಕವನ್ನು ಒದಗಿಸುವುದು ತುಂಬ ಸೂಕ್ತ ಇಲ್ಲಿ. ಸರಿ, ನಂತರ ಪೊಟ್ಯಾಶ್, ಇದು ಕೂಡ ಒಂದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಈ ಪೊಟ್ಯಾಶ್ನ ಕೊರತೆಗಳು ಮತ್ತು ಇದು ಯಾವ ರೀತಿಯಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತೆ ಸರ್? ಪೊಟ್ಯಾಶ್ ಗೊಬ್ಬರ ಪೂರೈಸುವುದರಿಂದ ಬೆಳೆಯ ಇಳುವರಿ ಮಟ್ಟ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದನ್ನು ನಾವು ಕ್ವಾಲಿಟಿ ನ್ಯೂಟ್ರಿಯಂಟ್ ಅಂತ ಕರಿತೀವಿ. ಹೌದು, ಈ ಒಂದು ಯಾವುದೇ ಒಂದು ಗುಣಮಟ್ಟ ಹೆಚ್ಚಿಗೆ ಆಗಬೇಕಾದ್ರೆ ಪೊಟ್ಯಾಶ್ ಅವಶ್ಯಕ. ಈ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಈ ಒಂದು ಪೊಟ್ಯಾಶ್ನ ಅವಶ್ಯಕತೆ ತುಂಬ ಹೆಚ್ಚಾಗಿರುತ್ತೆ. ಈ ಕೊರತೆಯ ಲಕ್ಷಣಗಳಂದರೆ ಬೆಳವಣಿಗೆ ಕಡಿಮೆ ಆಗುತ್ತೆ, ಎಲೆಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಸಣ್ಣ ಗಾತ್ರದ ಎಲೆಗಳು, ಈ ಎಲೆಗಳ ತುದಿ ಕಡೆಯಿಂದ ಒಣಗಿದಂತೆ ಕಾಣುತ್ತೆ, ಹಂಚುಗಳೆಲ್ಲ ಒಣಗುತ್ತಾ ಹೋಗುತ್ತೆ. ಮತ್ತು ಈ ಒಂದು ಕೊರತೆ ಮುಖ್ಯ ಇದಂದರೆ ಆ ಗುಣಮಟ್ಟ ಸಹ ಕಡಿಮೆ ಆಗ್ತಾ ಹೋಗುತ್ತೆ, ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡೋದಾದರೆ, ಪೊಟ್ಯಾಶ್ ಪೂರೈಸುವ ಗೊಬ್ಬರಗಳಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶ್, ಈಗೆಲ್ಲ ಪೊಟ್ಯಾಶ್ ಅಂತ ಕರಿತೀವಲ್ಲ ಅದೆಲ್ಲ ಮ್ಯೂರೇಟ್ ಆಫ್ ಪೊಟ್ಯಾಶ್ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಎರಡು ರೂಪದಲ್ಲಿ ಕೊಡ್ಬೋದು. ಆದರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಈ ಒಂದು ನಮ್ಮ ಕರಾವಳಿ ಭಾಗದಲ್ಲಿ ಬಳಕೆ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಏನು ಸಿಗ್ತಾ ಇದೆಯಲ್ಲ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಥವಾ KCL ಅಂತೀವಿ, ಕೇಟ್ರಿಯಂ ಕ್ಲೋರೈಡ್ ಅಂತ, ಅದನ್ನು ನಾವು ಬಳಕೆ ಮಾಡುವುದು ಸೂಕ್ತ. ಅದರ ಜೊತೆ ನೀವು ಹೇಳಿದರೆ ಸುಣ್ಣ ಕೂಡ ಬಹಳ ಮುಖ್ಯವಾದಂಥ ಒಂದು ಅಂಶ ಅಂಥೇಳಿ. ಈ ಸುಣ್ಣದ ಕೊರತೆ ಏನು ತೊಂದರೆಗಳನ್ನು ಕೊಡ್ತದೆ ಸರ್? ಕೊರತೆಯ ಲಕ್ಷಣ ಇದು ಸುಣ್ಣ ಬಹಳ ಅವಶ್ಯಕವಾಗಿ ಈ ಒಂದು ನಮ್ಮ ಕರಾವಳಿ ಭಾಗದ ಮಣ್ಣುಗಳಿಗೆ ಪ್ರತಿ ವರ್ಷ ಬಳಕೆ ಮಾಡ್ತಕ್ಕಂಥ ಒಂದು ವಸ್ತು, ಅದನ್ನು ಮಾಡಲೇಬೇಕು. ಕಾರಣ ಏನಂದರೆ ಈ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಲವಣಗಳು ಮಳೆಯಿಂದಾಗಿ, ಅತಿ ಹೆಚ್ಚು ಬೀಳ್ತಕ್ಕಂಥ ಮಳೆಯಿಂದಾಗಿ ಅದು ಬಸಿದು ಅಥವಾ ಸವಕಳಿಯಾಗಿ ಹೋಗೋದ್ರಿಂದ ಅದಕ್ಕೆ ನಾವು ಈ ಒಂದು ಲವಣಗಳ ಅವಶ್ಯಕತೆ ತುಂಬ ಮಣ್ಣಿಗೆ ಇರೋದ್ರಿಂದ ಅದನ್ನು ನಾವು ಹಾಕಲೇಬೇಕು. ಇಲ್ಲದೆ ಹೋದರೆ ಮಣ್ಣಿನ ಉಳಿತನ ಅಥವಾ ಅಸಿಡಿಟಿ ಏನಂತೀವಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ನಾವು ಸರಿದೂಗಿಸ್ಲಿಕ್ಕೆ ನಾವು ಸುಣ್ಣವನ್ನು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಯ ಶಿಫಾರಸಿನಂತೆ ನಾವು ಬಳಕೆ ಮಾಡುವುದು ಸೂಕ್ತ. ಈ ಒಂದು ಕೊರತೆ ಆದರೆ ಬೆಳವಣಿಗೆ ಕುಂಠಿತವಾಗುತ್ತೆ. ಕುಡಿಗಳಲ್ಲಿ ಮೊದಲು ಆ ಒಂದು ಕುಡಿಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ, ಸಸ್ಯದ ತುದಿಗಳು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಎಲೆ ಅಂಚಿನ ಭಾಗದಲ್ಲಿ ಪತ್ರ ಹರಿತು ಇಲ್ಲದಾಗಿ ಎಲೆಗಳು ಕ್ರಮೇಣ ಒಣಗುತ್ತವೆ. ಕುಡಿ ಭಾಗವು ಒಣಗಿದಂತಾಗಿ ಸಾಯುತ್ತದೆ. ಹೂವಿನ ಮೊಗ್ಗುಗಳು ಅಭಿವೃದ್ಧಿಯಾಗುವುದಿಲ್ಲ. ಹಣ್ಣುಗಳ ತುದಿಗಳು ಭಾಗದಲ್ಲಿ ಕೊಳೆತ ಕಂಡು ಬರುತ್ತದೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಂದ್ರೆ, ಪ್ರತಿ ಹೆಕ್ಟರ್ಗೆ 500 kg ಕೃಷಿ ಸುಣ್ಣ ಅಥವಾ ಡೋಲೊಮೈಟ್ ಸುಣ್ಣವನ್ನು ನಾವು ಬಳಕೆ ಮಾಡಬೇಕು. ಅದನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಶಿಫಾರಸನ್ನು ಮಾಡ್ತೀವಿ. ಬೆಳೆಗಳಿಗೆ ಅನುಗುಣವಾಗಿ ನಾವು ಶಿಫಾರಸನ್ನು ಮಾಡ್ತೀವಿ. ಮತ್ತು ಈ ಮ್ಯಾಗ್ನೀಷಿಯಂನ ಕೊರತೆ ಇದು ಹೇಗೆ ಕಂಡು ಬರ್ತದೆ ಸರ್? ಈ ಮ್ಯಾಗ್ನೀಷಿಯಂ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪೋಷಕಾಂಶ. ಈ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗಿ ಅದರಲ್ಲಿ ಆಹಾರೋತ್ಪಾದನೆ, ಸಸ್ಯಗಳಲ್ಲಿ ತಮ್ಮ ಆಹಾರೋತ್ಪಾದನೆ ಆಗಬೇಕಾದ್ರೆ ಈ ಒಂದು ಮ್ಯಾಗ್ನೀಷಿಯಂನ ಅವಶ್ಯಕತೆ ತುಂಬ ಹೆಚ್ಚಾಗಿರುತ್ತೆ. ಹೌದಾ, ಈ ಒಂದು ರೀತಿಯ ಪೋಷಕಾಂಶಗಳನ್ನು ರೈತರು ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ. ಆದ್ದರಿಂದ ಅನೇಕ ರೀತಿಯ ಕೊರತೆಗಳು ಅಥವಾ ಇಳುವರಿಯಲ್ಲಿ ನಾವು ಕುಂಠಿತವನ್ನು ಕಾಣ್ತಾ ಇದ್ದೀವಿ ಅಥವಾ ರೋಗ ಮತ್ತು ಕೀಟಗಳಿಗೆ ಪದೇ ಪದೇ ಅವು ತುತ್ತಾಗ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಕೊರತೆ ಲಕ್ಷಣಗಳು ಅಂದರೆ ಮೊದಲು ಹಳೆ ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತದೆ. ಎಲೆಗಳ ನರಗಳು ಮಧ್ಯಭಾಗವು ಬಿಳಿಚಿಕೆ ಹೊಂದುತ್ತದೆ ಮತ್ತು ಈ ಕೊರತೆ ಮುಂದುವರೆದಂತೆ ಎಲೆಗಳ ದೊಡ್ಡ ನರಗಳು ಹಸಿರಾಗಿದ್ದು ಉಳಿದ ಭಾಗವು ಬಿಳಿಚಿಕೊಂಡು ಸಾಯುತ್ತದೆ. ಆ ಒಂದು ಎಲೆಯ ನರಗಳು ಮಾತ್ರ ಹಸಿರಾಗಿರ್ತವೆ, ಉಳಿದಂಥ ಭಾಗಗಳು ಅವು ಹಳದಿ ಆಗ್ತವೆ, ನಂತರ ಬಿಳಿಚಾಗಿ ಅವು ಎಲೆಗಳು ಸಾಯ್ತಾ ಹೋಗ್ತವೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡೋದು ಅನ್ನೋದಾದರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಬೆಳೆಯ ಶಿಫಾರಸಿನ ಹಾಗೂ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬಳಕೆ ಮಾಡಬೇಕಾಗುತ್ತೆ. ಇದನ್ನು ಸರಿಯಾದ ಸಮಯದಲ್ಲಿ ಕ್ರಮವಾಗಿ ಇದನ್ನು ಬಳಕೆ ಮಾಡೋದ್ರಿಂದ ಈ ಒಂದು ಆಗ್ತಕ್ಕಂಥ ತೊಂದರೆಯನ್ನು ನಾವು ಕಡಿಮೆ ಮಾಡಬಹುದು. ಈಗ ಈ ಗಂಧಕದ ಕೊರತೆ ಯಾವ ತೊಂದರೆಯನ್ನು ಉಂಟು ಮಾಡುತ್ತೆ ಸರ್? ಗಂಧಕ ಕೊರತೆ ಲಕ್ಷಣ ಅಂದರೆ ಈ ಚಿಗುರು ಎಲೆಗಳು ಏನು ಬರ್ತವೆ, ಆ ಚಿಗುರು ಎಲೆಗಳು ಹಳದಿಯಾಗಿ ಕಂಡು ಬರ್ತವೆ, ಬಿಳಿಚಿಕೆಯಾಗಿ ಕಂಡು ಬರ್ತವೆ ಮತ್ತು ಎಲೆಗಳ ಆಕಾರ ಚಿಕ್ಕದಾಗ್ತಾ ಹೋಗುತ್ತೆ. ಹೌದು, ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡೋದಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಬೆಳೆಯ ಶಿಫಾರಸಿನ ಹಾಗೂ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದನ್ನು ಬಳಕೆ ಮಾಡಬೇಕಾಗುತ್ತೆ. ಕ್ಯಾಲ್ಸಿಯಂ ಸಲ್ಫೇಟ್ ಅಂದರೆ ಯಾಕೆಂದ್ರೆ ಈ ಸಲ್ಫೇಟನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ತಾ ಹೋದರೆ ಏನಾಗುತ್ತೆ, ಈ ಉಳಿ ಮಣ್ಣಿನಲ್ಲಿ ಆ ಸಲ್ಫೇಟು ಮಣ್ಣಲ್ಲಿರ್ತಕ್ಕಂಥ ಅಥವಾ ತೇವಾಂಶದಲ್ಲಿರ್ತಕ್ಕಂಥ ಹೈಡ್ರೋಜನ್ ಜೊತೆ ಸೇರಿ ಅದು ಹೈಡ್ರೋಜನ್ ಸಲ್ಫೈಡ್ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಅದು ಪೋಷಕಾಂಶಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದಿಲ್ಲ. ಈ ಒಂದು ಬೇರೆ ಕ್ಯಾಲ್ಸಿಯಂ ಜೊತೆ ನಾವು ಇದು ಮಾಡಿದಾಗ ನ್ಯೂಟ್ರಲ್ ಇದಾಗಿ ಆ ಒಂದು ತೊಂದರೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ಬೋರಾನ್ ಕೂಡ ಒಂದು ಪೋಷಕಾಂಶ, ಈ ಬೋರಾನ್ನ ಕೊರತೆ ಯಾವ ಪರಿಣಾಮಗಳನ್ನು ಬೀರ್ತದೆ ಸರ್? ಈ ಬೋರಾನ್ ಎಂಬುದು ಲಘು ಪೋಷಕಾಂಶ, ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ. ಹೌದು, ಇದರ ಲಭ್ಯತೆ ಯಾವ ರೀತಿ ಅಂದರೆ ಆ ಮಣ್ಣಿನ ರಸಸಾರ ಯಾವ ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಅದರ ಲಭ್ಯತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅದು ತುಂಬ ಕಡಿಮೆ ಇದ್ದರೆ ಅದು ಸಿಗೋದಿಲ್ಲ, ನಾವು ಹಾಕಿದ್ರೂ ಅಷ್ಟೊಂದು ಸಮರ್ಪಕವಾಗಿ ಅದಕ್ಕೆ ಸಿಗೋದಿಲ್ಲ. ಮತ್ತು ಸ್ವಲ್ಪ ಹೆಚ್ಚಿಗೆ ಆದರೆ ಆ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಆದರೆ ಅದು ಸಹ ವಿಷಕಾರಿಯಾಗಿ ಪರಿಣಮಿಸುವಂಥ ಸಂಭವ ಜಾಸ್ತಿ. ಆದ್ದರಿಂದ ಎಲ್ಲ ಈ ರೈತರಲ್ಲಿ ಏನು ವಿನಂತಿ ಮಾಡೋದಂದರೆ ಎಲ್ಲರೂ ಬೋರಾನನ್ನು ಬೇರೆ ರೈತರು ಬೋರಾನನ್ನು ಬಳಕೆ ಮಾಡ್ತಾ ಇದ್ದಾರೆ, ನಾವೂ ಬಳಕೆ ಮಾಡೋದು ಅನ್ನೋದು ಅಷ್ಟೊಂದು ಸೂಕ್ತ ಅಲ್ಲ. ನಿಮ್ಮ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರಲ್ಲಿ ಕೊರತೆ ಕಂಡು ಬಂದರೆ, ಬೋರಾನ್ ಕೊರತೆ ಕಂಡು ಬಂದರೆ ಅಥವಾ ಬೋರಾನ್ ಕೊರತೆಯ ಲಕ್ಷಣಗಳು ಕಂಡು ಬಂದರೆ ನಾವು ಬಳಕೆ ಮಾಡೋದು ತುಂಬ ಸೂಕ್ತ. ಇದರ ಕೊರತೆ ಲಕ್ಷಣ ಅಂದರೆ ಅಪೂರ್ಣ ಎಲೆ ರಚನೆ, ಅದು ಎಲೆ ರಚನೆ ಸರಿಯಾಗಿ ಪೂರ್ಣವಾಗಿರೋದಿಲ್ಲ ಹಾಗೂ ಹೊಸದಾಗಿ ಉದಯಿಸಿದ ಎಲೆಗಳು ಬಹಳ ಚಿಕ್ಕದಾಗಿರ್ತವೆ, ಎಲೆಗಳ ಮೇಲೆ ಬಿಳಿಚಿಕೆ ಪಟ್ಟಿಗಳು ಎಲೆ ನರಗಳು ಲಂಬವಾಗಿ ಗೋಚರಿಸಿ ಬೆಳವಣಿಗೆ ಕುಂಠಿತವಾಗುತ್ತದೆ, ಮತ್ತು ಕಾಯಿ ಸೀಳುವುದು, ಹೂ ಮತ್ತು ಕಾಯಿ ರಚನೆ ಅಪೂರ್ಣವಾಗುವುದು ಈ ಒಂದು ಬೋರಾನ್ನ ಕೊರತೆ ಲಕ್ಷಣವಾಗಿರುತ್ತೆ. ಹಣ್ಣಿನ ಗಾತ್ರ ಮತ್ತು ತೂಕ ಸಹ ಕಡಿಮೆಯಾಗುವುದು ಇದರ ಒಂದು ಲಕ್ಷಣ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡೋದಂದರೆ ಶೇಕಡ 0.2% ವರೆಗೂ ಬೋರ್ಯಾಕ್ಸ್ ಅನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಅದರ ಕೊರತೆ ಲಕ್ಷಣ ಮತ್ತು ಬೆಳೆಯ ಯಾವ ಬೆಳೆಗೆ ನಾವು ಶಿಫಾರಸನ್ನು ಮಾಡ್ತೀವಿ ಅದರ ಅನುಗುಣವಾಗಿ ನಾವು ಶಿಫಾರಸನ್ನು ಮಾಡಲಾಗುತ್ತೆ. ಈಗ ಲೋಹಗಳ ಬಗ್ಗೆ ಹೇಳುದಿದ್ರೆ ತಾಮ್ರದಂತಹ ಲೋಹಗಳು ಕೂಡ ಕೊರತೆ ಕೂಡ ಈ ಸಸ್ಯದಲ್ಲಿ ಇರ್ತದೆ, ಇದು ಯಾವ ಥರದ ತೊಂದರೆಯನ್ನು ಉಂಟು ಮಾಡ್ತದೆ ಸರ್? ಈ ಒಂದು ತಾಮ್ರ ಸಹ ಲಘು ಪೋಷಕಾಂಶ. ಈ ಲಘು ಪೋಷಕಾಂಶಗಳು ಮಣ್ಣಿನ ಒಂದು ರಸಸಾರ ಏನಿದೆ ಅದರಲ್ಲಿ ಕಡಿಮೆ ಇದ್ದರೆ ಅಂದರೆ ಅಸಿಡಿಕ್ ಇದ್ದರೆ ಹೆಚ್ಚಾಗಿ ಸಿಗ್ತಕ್ಕಂಥದ್ದು, ಆ ಕೊರತೆಗಳು ಅಷ್ಟು ಕಂಡು ಬರೋದಿಲ್ಲ. ಹೌದು, ಮತ್ತು ಇದರ ಪ್ರಮಾಣ ಸಹ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ, ಈ ಊಟದಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇದ್ದಾಗ ಆ ಒಂದು ಉಪ್ಪಿನಕಾಯಿ ಸ್ವಲ್ಪ ಹೆಚ್ಚಿಗೆ ಆದರೆ ಅದು ಊಟ ಎಲ್ಲ ಹಾಳಾಗಿರುತ್ತೆ. ಆ ಥರ ಅದು ಕಡಿಮೆ ಇದ್ದರೆ ಅದು ಊಟಕ್ಕೆ ರುಚಿ ಬರೋದಿಲ್ಲ. ಆ ರೀತಿ ಇರುವಾಗ ಇದನ್ನು ನಾವು ಸರಿಯಾದ ಅದರ ಬಗ್ಗೆ ತಿಳಿದುಕೊಂಡು ಆ ಲಕ್ಷಣಗಳು ಕೊರತೆ ಲಕ್ಷಣಗಳು ಕಂಡು ಬಂದರೆ ತಜ್ಞರ ಶಿಫಾರಸಿನ ಆಧಾರದ ಮೇಲೆ ಮಾತ್ರ ಅವುಗಳ ಬಳಕೆ ಸೂಕ್ತ. ಕೊರತೆ ಲಕ್ಷಣ ಅಂದರೆ ಗಿಡ ಲಕ್ಷಣವು ಒಟ್ಟಾರೆಯಾಗಿ ಗಿಡ್ಡದಾಗಿ ಕಾಣಿಸುತ್ತೆ, ಅದು ಗಿಡ್ಡವಾಗಿ ಸರಿಯಾಗಿ ಬೆಳೆಯೋದಿಲ್ಲ ಮತ್ತು ಎಲೆಗಳ ತೊಟ್ಟು ಮತ್ತು ನರಗಳ ನಡುವಿನ ಅಂತರ ಕ್ಷೀಣಿಸುತ್ತದೆ ಮತ್ತು ಎಲೆಗಳ ಗಾತ್ರ ಕಡಿಮೆ ಆಗುತ್ತದೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡೋದಂದರೆ ಶೇಕಡ 2% ಕಾಪರ್ ಸಲ್ಫೇಟನ್ನು ಸಿಂಪಡಣೆ ಮಾಡ್ಬೋದು, ಅಥವಾ ನಾವು ಮಣ್ಣಿಗೆ ಹಾಕಬೇಕಾದ್ರೆ ಒಂದು 10-20 ಗ್ರಾಮ್ ಯಾವುದೇ ಒಂದು ಲಘು ಪೋಷಕಾಂಶಗಳನ್ನು 10-20 ಗ್ರಾಮ್ಗಿಂತ ಹೆಚ್ಚಿಗೆ ಬಳಕೆ ಮಾಡೋದು ಸರಿಯಲ್ಲ. ಅದೇ ರೀತಿ ಕಬ್ಬಿಣ ಸಹ ಮತ್ತು ಈ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಈ ಒಂದು ಕರಾವಳಿ ಭಾಗದಲ್ಲಿ ಕಬ್ಬಿಣದ ಕೊರತೆ ಅಷ್ಟೊಂದು ಕಂಡುಬರೋದಿಲ್ಲ. ಕಾರಣ ಏನಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಣ್ಣು ಲ್ಯಾಟ್ರೈಟ್ ಅಥವಾ ಲ್ಯಾಟ್ರೈಟಿಕ್ ಮಣ್ಣು ಅಂತ ಕರಿತೀವಿ. ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ. ಕಬ್ಬಿಣ ಅದಕ್ಕೋಸ್ಕರ ನಾವು ಅದರ ಒಂದು ಕೊರತೆಯನ್ನು ಅಷ್ಟು ಹೆಚ್ಚು ಕಾಣೋದಿಲ್ಲ. ಅದರ ಕೊರತೆ ಲಕ್ಷಣಗಳಂದರೆ ಕಿರಿ ಎಲೆಗಳು ಬರ್ತಕ್ಕಂಥ ಎಲೆಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತದೆ. ಆರಂಭದಲ್ಲಿ ಚಿಕ್ಕ ಎಲೆ ನರಗಳು ಹಸಿರಾಗಿದ್ದು ನಂತರ ಹಳದಿ ಆಗ್ತಕ್ಕಂಥದ್ದು. ಆ ಎಲೆಗಳ ಮೇಲೆ ಒಂದು ದರ್ಜೆ ಹಸಿರು ನಾಳಗಳು ಗೋಚರಿಸದಂತೆ ಕಂಡುಬರುತ್ತದೆ. ಎಲೆಗಳು ಸಂಪೂರ್ಣವಾಗಿ ಬಿಳಿಸಿಕೊಂಡು ಮತ್ತು ತುದಿ ಭಾಗ ಒಣಗಿದಂತೆ ಕಾಣುತ್ತದೆ. ನಾವು ಆಗಲೇ ಮ್ಯಾಗ್ನೇಷಿಯಮನ್ನು ಸಹ ಈ ಥರ ನೋಡಿದ್ವಿ. ಅವು ಏನಂದರೆ ಅವು ಮಧ್ಯಭಾಗದ ಅಥವಾ ಕೆಳಭಾಗದ ಎಲೆಗಳಲ್ಲಿ ಕಂಡುಬರ್ತದೆ. ಅದು ತುದಿಯಲ್ಲಿ ಕಂಡುಬಂದರೆ ಇದು ಕಬ್ಬಿಣದ ಕೊರತೆ ಅಂತ ತಿಳ್ಕೋಬೇಕು. ಈಗ ಯಾವುದೇ ಒಂದು ಸರಿಯಾಗಿ ನಮಗೆ ಗೊತ್ತಿಲ್ಲದೇ ಇದು ಈ ಒಂದು ತಿಳ್ಕೊಂಡು ಆ ಒಂದು ಪೋಷಕಾಂಶಗಳನ್ನು ನಾವು ಬಳಕೆ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗೆ ಮ್ಯಾಂಗನೀಸ್ನ ಕೊರತೆ ಕೂಡ, ಮ್ಯಾಂಗನೀಸ್ ಇದು ಒಂದು ಲಘು ಪೋಷಕಾಂಶ. ಇದು ಸಹ ನಮ್ಮ ಒಂದು ಮಣ್ಣಲ್ಲಿ ಹೆಚ್ಚಾಗಿ ಈ ಐರನ್ ಆ್ಯಂಡ್ ಮ್ಯಾಂಗನೀಸ್ ಹೆಚ್ಚಾಗಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಸಹ ನಾವು ಅಷ್ಟೊಂದು ಕೊರತೆ ಲಕ್ಷಣಗಳು ಕಂಡುಬರೋದಿಲ್ಲ. ಚಿಗುರು ಎಲೆಗಳ ಅಂಚಿನಲ್ಲಿ ಬಿಳಿಚಿಕೆ ಕಂಡುಬರ್ತದೆ, ತದನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಹಣ್ಣಿನ ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ಉಬ್ಬಿದ ಕಲೆಗಳು ಕಂಡುಬರ್ತವೆ. ಈ ಥರ ಕಂಡುಬಂದರೆ ಇದು ಮ್ಯಾಂಗನೀಸ್ನ ಕೊರತೆ ಅಂತ ನಾವು ಹೇಳ್ಬೋದು. ಯಾವ ರೀತಿ ನಾವು ಇದನ್ನು ನಿರ್ವಹಣೆ ಮಾಡೋದಾದರೆ 1.2% ಮ್ಯಾಂಗನೀಸ್ ಸಲ್ಫೇಟನ್ನು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ತಜ್ಞರ ಶಿಫಾರಸಿನ ಮೇಲೆ ಬೆಳೆಯ ಅನುಗುಣವಾಗಿ ಮತ್ತು ಅಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಶಿಫಾರಸನ್ನು ಮಾಡಲಾಗುತ್ತೆ. ಅದೇ ರೀತಿ ಸತು ಸಹ ಈ ನಮ್ಮ ಮಣ್ಣಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈ ಸತುವಿನ ಕೊರತೆ ಅಂದರೆ ಎಲೆಗಳು ಸಣ್ಣದಾಗಿ ಚಿಗುರೆಲೆಗಳ ಮೇಲೆ ಬಿಳಿಚಿಕೆ ಕಂಡು ಬರ್ತದೆ. ಅದು ತುದಿ ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೇನಂದರೆ ಈ ಒಂದು ಸತುವಿನ ಕೊರತೆ ಆದರೆ ಕಾಯಿಗಳು ಉದುರಲಿಕ್ಕೆ ತುಂಬ ಕಂಡು ಬರುತ್ತೆ. ಹೌದು, ಕಾಯಿ ಉದುರಲಿಕ್ಕೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಅದನ್ನು ನಾನು ಹೇಳ್ತೀನಿ. ನಿರ್ವಹಣೆ ಕ್ರಮ ಇದನ್ನು ನಾವು ಯಾವ ರೀತಿ ಮಾಡೋದಾದರೆ 5% ಸತುವಿನ ಸಲ್ಫೇಟನ್ನು ಸಿಂಪಡಣೆ ಮಾಡೋದ್ರಿಂದ ನಾವು ಇದನ್ನು ನಿರ್ವಹಣೆ ಮಾಡ್ತೀವಿ. ಸರಿ, ಈಗ ಒಟ್ಟಾಗಿ ಬೇರೆ ಬೇರೆ ಪೋಷಕಾಂಶಗಳ ಬಗ್ಗೆ ಹೇಳಿದ್ರಿ. ಮುಖ್ಯವಾಗಿ ಈ ರಸಗೊಬ್ಬರಗಳನ್ನು ಬಳಸಬೇಕಿದ್ರೆ ಯಾವ ರೀತಿಯಲ್ಲಿ ಸಲಹೆಯನ್ನು ಕೊಡ್ತೀರಿ ಸರ್ ತಾವು? ಈ ಸಮರ್ಥ ರಸಗೊಬ್ಬರ ಬಳಕೆ ಉತ್ತಮ ಸಲಹೆಗಳಂದರೆ ಮಣ್ಣು ಪರೀಕ್ಷೆ ಆಧರಿಸಿ ರಸಗೊಬ್ಬರಗಳನ್ನು ನೀಡುವುದು. ಹೌದು, ಈ ಮಣ್ಣು ಪರೀಕ್ಷೆಯನ್ನು ಕಡ್ಡಾಯ ಅಂತ ನಾವು ತಿಳ್ಕೊಂಡು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಮಾಡಬೇಕಾಗುತ್ತೆ. ಮಣ್ಣಿನ ಪ್ರತಿಕ್ರಿಯೆ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ಹೌದು, ಮಣ್ಣು ಯಾವ ರೀತಿ ಸ್ಪಂದಿಸುತ್ತದೆ, ರಸಗೊಬ್ಬರಗಳಿಗೆ ಯಾವ ರೀತಿ ಸ್ಪಂದಿಸುತ್ತದೆ, ಅದರ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ಆಯ್ಕೆ ಮಾಡಬಹುದು. ಉದಾಹರಣೆಗೆ ಕ್ಷಾರೀಯ ಮಣ್ಣುಗಳಿಗೆ ಆಮ್ಲೀಯ ಗೊಬ್ಬರಗಳನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಈಗ ಆಮ್ಲೀಯ ಮಣ್ಣುಗಳಿಗೆ ಕ್ಷಾರೀಯ ಗೊಬ್ಬರಗಳನ್ನು ಬಳಕೆ ಮಾಡಬೇಕು. ಆಗಿದ್ದಾಗ ಮಾತ್ರ ಅದು ಬ್ಯಾಲೆನ್ಸ್ ಆಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ನಾವು ಕ್ಷಾರೀಯ ಮಣ್ಣಕ್ಕೆ ಕ್ಷಾರೀಯ ಹಾಕಿದರೆ ಅದು ಕ್ಷಾರೀಯತನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಅದು ಫಲವತ್ತತೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು. ಅದೇ ರೀತಿ ಈ ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಪ್ರತಿ 3-5 ವರ್ಷಗಳೊಮ್ಮೆ ಹಾಕಲೇಬೇಕು. ಪ್ರತಿ ವರ್ಷ ಹಾಕಿದರೂ ನಡೆಯುತ್ತೆ. ಹೆಚ್ಚೆಚ್ಚು ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡ್ತಾ ಇರೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತಾ ಹೋಗುತ್ತೆ. ಮತ್ತು ನಾವು ರಾಸಾಯನಿಕಗಳನ್ನು ಹಾಕೋದ್ರಿಂದ ಅದು ಬೇಗನೆ ರಿಲೀಸ್ ಆಗುತ್ತೆ, ಅಥವಾ ಮಳೆ ಗಾಳಿ ಅಥವಾ ಯಾವುದೇ ಇದರಲ್ಲಿ ಆ ಮೂಲಗಳಿಂದ ಅದು ಕೊಚ್ಚಿಕೊಂಡು ಪೋಲಾಗುವಂಥ ಸಂಭವ ಜಾಸ್ತಿ. ಮಣ್ಣಲ್ಲಿ ಹೆಚ್ಚಾಗಿ ಹಿಡಿದಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಒಂದು ಸಾವಯವ ವಸ್ತುಗಳನ್ನು ನಾವು ಹೆಚ್ಚಾಗಿ ಇದು ಮಾಡಿದ್ರೆ ಈ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಹೆಚ್ಚಿಗೆ ಆಗುತ್ತೆ, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಎಲೆಗಳ ಮೂಲಕ ಪೋಷಕಾಂಶಗಳನ್ನು ನೀಡುವುದಾದರೆ ಸಿಂಪಡಣೆ ದ್ರಾವಣ ಈ 2%-ಕ್ಕಿಂತ ಹೆಚ್ಚಿಗೆ ಆಗಬಾರ್ದು, 2%-ಕ್ಕಿಂತ ಕಡಿಮೆನೇ ಇರಬೇಕು. ನಾವು ಅದಕ್ಕಿಂತ ಹೆಚ್ಚಿಗೆ ಆದರೆ ಅದು ಏನಾಗುತ್ತೆ, ವಿಷಕಾರಿಯಾಗಿ ಸಸ್ಯಗಳ ಬೆಳವಣಿಗೆಗೆ ಅದು ಪ್ರತಿರೋಧ ಕ್ರಿಯೆಯನ್ನು ಉಂಟು ಮಾಡ. ಮಣ್ಣು ಪರೀಕ್ಷೆ ಕಡ್ಡಾಯ ಅಂತ ನಾವು ತಿಳ್ಕೋಬೇಕು, ಅದನ್ನು ಮಾಡಿಸ್ಲೇಬೇಕು. ಈ ನಮ್ಮ ಕರಾವಳಿ ವಿಭಾಗದಲ್ಲಿ ನಾವು ಹೇಳಬೇಕಾದ್ರೆ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿಸಿ ಆ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ನಾವು ಆಗ್ತಕ್ಕಂಥ ಕೃಷಿಯಲ್ಲಿ ಹೆಚ್ಚಿಗೆ ಆಗ್ತಕ್ಕಂಥ ನಷ್ಟವನ್ನು ಕಡಿಮೆ ಮಾಡ್ಬೋದು, ಮತ್ತು ಇಳುವರಿಯನ್ನು ನಾವು ಹೆಚ್ಚಿಗೆ ಮಾಡಿಕೊಂಡು ಆದಾಯವನ್ನು ನಾವು ಗಳಿಸ್ಬೋದು. ಅದೇ ರೀತಿ ಮಣ್ಣಿನ ಒಂದು ಫಲವತ್ತತೆಯನ್ನು ಸಹ ಕಾಪಾಡಿಕೊಳ್ಬೋದು. ಈಗ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಹೆಚ್ಚಿನ ರೋಗಗಳು ಉಲ್ಬಣವಾಗುವಂಥದ್ದು, ಹೌದಾ, ಇತ್ತೀಚೆಗೆ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ಅಂತ. ಯಾಕೆ ಇವೆಲ್ಲ ಉಲ್ಬಣ ಆಗ್ತವೆ ಅಂದರೆ, ಈ ಒಂದು ಪೋಷಕಾಂಶಗಳ ಸರಿಯಾದ ಸಮಯದಲ್ಲಿ ನಿರ್ವಹಣೆ ಕೊರತೆ, ಅದನ್ನು ನಾವು ಸರಿಯಾದ ಸಮಯದಲ್ಲಿ ಸಮತೋಲನವಾಗಿ ಅದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡ್ತಾ ಇಲ್ಲ. ಹೌದಾ, ಈ ಎಲ್ಲ ನಾವು ರೈತರಲ್ಲಿ ಸಾಮಾನ್ಯವಾಗಿ ಕೇಳಿದಾಗ ಅವರೆಲ್ಲ ಸಂಕೀರ್ಣ ಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ. ಕಾಂಪ್ಲೆಕ್ಸ್ 17 19 19 ಅನೇಕ ರೀತಿಯ ಕಾಂಪ್ಲೆಕ್ಸ್ಗಳು ಇರ್ತವೆ. ಅಂಥವುಗಳನ್ನು ಬಳಕೆ ಮಾಡಿದಾಗ ಈಗ ಅದು ಶಿಫಾರಸಿನ ಪ್ರಮಾಣ ಹೆಚ್ಚು ಕಡಿಮೆ ಆಗಿರುತ್ತೆ, ನಾವು ಅದನ್ನೇ ಕೊಡ್ತಾ ಹೋಗ್ತೀವಿ, ಅದರಲ್ಲಿ ಒಂದು ಪೋಷಕಾಂಶ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಇನ್ನೊಂದು ಪೋಷಕಾಂಶ ಅದಕ್ಕೆ ಕೊರತೆ ಆಗ್ತಾ ಹೋಗುತ್ತೆ. ಈ ಕೊರತೆ ಮೊದಲಿಗೆ ಅದೇನು ಅನಿಸೋದಿಲ್ಲ, ಹಾಗೆ ಸರಿಯಾಗಿ ಅದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ವರ್ಷಗಳು ಕಳೆದಂತೆ ನಾವು ಅದನ್ನೇ ಅನುಸರಿಸ್ತಾ ಹೋದಾಗೆ ಮಣ್ಣಲ್ಲಿ ಈ ಒಂದು ಪೋಷಕಾಂಶದ ಏರುಪೇರಾಗಿ ಆ ಒಂದು ಕೊರತೆ ಉಂಟಾಗಿ ಆ ಒಂದು ಸಸ್ಯಗಳಿಗೆ ಆ ಒಂದು ಪೋಷಕಾಂಶ ದೊರೆಯದೇ ಇದ್ದ ಸಮಯದಲ್ಲಿ ಅವು ವೀಕ್ ಆಗ್ತವೆ, ತುಂಬ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿರ್ತವೆ. ಅಂಥ ಸಮಯದಲ್ಲಿ ಯಾವುದೇ ಒಂದು ರೋಗಗಳು, ರೋಗಾಣುಗಳು ಅಥವಾ ಕೀಟಗಳು ಸುಲಭವಾಗಿ ಬಾಧೆಯನ್ನು ಉಂಟು ಮಾಡುವಂಥ ಸಂಭವ ಜಾಸ್ತಿ. ಅದಕ್ಕೋಸ್ಕರ ಈ ಒಂದು ಸಮತೋಲನವಾಗಿ, ಈಗ ನಾವು ಸಮತೋಲನ ಅಂದರೆ ಈಗ ಯಾವುದೇ ಒಂದು ನಾವು ಅಡುಗೆಯನ್ನು ನಾವು ಮಾಡಿದರೆ ಅದರಲ್ಲಿ ಎಲ್ಲ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿರಬೇಕು. ಹೌದು, ಆಗ ಮಾತ್ರ ಅದು ರುಚಿಯಾದ ಒಂದು ಅಡುಗೆ ಆಗುತ್ತೆ. ಅದರಲ್ಲಿ ಯಾವುದೇ ಒಂದು ಅಂಶವನ್ನು ನಾವು ಹೆಚ್ಚಿಗೆ ಮಾಡಿದರೆ ಅಥವಾ ಕಡಿಮೆ ಮಾಡಿದರೆ ಆ ಒಂದು ಸರಿಯಾದ ರುಚಿಯಾಗೋದಿಲ್ಲ, ಅದನ್ನು ಸರಿಯಾಗಿ ಬಳಕೆ ಮಾಡಲಿಕ್ಕೆ ಆಗ. ಮಣ್ಣಲ್ಲಿ ಸಹ ಈ ಒಂದು ಪೋಷಕಾಂಶಗಳ ಪ್ರಮಾಣ ಅಥವಾ ಸರಿಯಾದ ಸಮತೋಲನವಾಗಿತ್ತಂದರೆ ಸಸ್ಯಗಳು ಸರಿಯಾಗಿ ಹೀರ್ಕೊಂಡು ಒಳ್ಳೆಯ ರೀತಿಯ ಒಂದು ಇಳುವರಿಯನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಈ ಒಂದು ನಾವು ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡೋದ್ರಿಂದ ರೋಗ ಮತ್ತು ಕೀಟಬಾಧೆಗಳನ್ನು 50% ನಾವು ಕಡಿಮೆ ಮಾಡ್ಬೋದು. ಹೌದಾ, ಈಗ ಯಾವುದೇ ಒಂದು ನಾವು ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಕೊರೋನಾ ಬರಲಿಲ್ಲ. ಹೌದಾ, ಯಾರ ಹತ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುತ್ತೆ ಅಂಥವ್ರಿಗೆ ಅವರು ಎಷ್ಟೇ ಎಕ್ಸ್ಪೋಸ್ ಆದರೂ ಸಹ ಅದು ಆದರೆ ರೋಗಾಣು ಏನು ಮಾಡಲಿಲ್ಲ. ಯಾರ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅದರಲ್ಲಿ ಸುಲಭವಾಗಿ ಈ ಒಂದು ರೋಗಾಣುಗಳು ರೋಗಗಳಿಗೆ ನಾವು ತುತ್ತಾಗುವಂಥದ್ದು. ಇನ್ನು ಹೇಳೋದಾದರೆ ಅಡಿಕೆ ಮಿಳ್ಳೆ ಉದುರುವುದು, ಈಗ ನಾನು ಅದು ಪೂರ್ಣ ಮಾಡ್ತೀನಿ. ಅಡಿಕೆ ಮಿಳ್ಳೆ ಉದುರುವುದು ಅಥವಾ ಕಾಯಿ ಉದುರುವುದು, ಇದಕ್ಕೆ ಕಾರಣಗಳು ಅನೇಕ ಕಾರಣಗಳಿರ್ತವೆ. ಆ ಕಾರಣ ಗೊತ್ತಾಯ್ತು ಅಂದರೆ ಯಾವುದಕ್ಕೆ ಅಂತಂದು ತಿಳ್ಕೊಬೋದು. ನಾ ಮೊದಲೇ ಆಗಲೇ ಹೇಳಿದೆ, ಜಿಂಕ್ ಸತುವಿನ ಕೊರತೆ ಆದರೆ ಕಾಯಿ ಉದುರುತ್ತೆ, ಅಥವಾ ಹೆಚ್ಚಾಗಿ ಮುಖ್ಯ ಕಾರಣ ಅಂದರೆ ಕೊಳೆ ರೋಗ. ಆ ಕೊಳೆ ರೋಗ ಇದೇ ಇಲ್ಲ ಅಂತಂದರೆ ಕಾಯಿ ಬಿದ್ದ ತಕ್ಷಣವೇ ನಾವು ಅದರ ತುದಿಯನ್ನು ನೋಡಬೇಕು. ಸಡನ್ನಾಗಿ ಬಿದ್ದ ತಕ್ಷಣ ತುದಿ ನೋಡಿದ್ರೆ ಅದು ಬಿಳಿಯಾಗಿತ್ತಂದರೆ ಅದು ರೋಗದಿಂದ ಅಲ್ಲ, ಅದು ಕಂದಾಗಿತ್ತಂದರೆ ಅದು ರೋಗದಿಂದ ಅಂತ ನಾವು ತಿಳ್ಕೋಬೇಕು. ಅದೇ ಬಿದ್ದು ಒಂದಿನ ಅಥವಾ ಎರಡು ದಿನ ಆದರೆ ಆಗಲೇ ಅದು ಇನ್ಫೆಕ್ಷನ್ ಆಗಿರುತ್ತೆ ಮತ್ತು ಕಂದಾಗುತ್ತೆ, ಆಗ ನಾವು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಮತ್ತು ಬಿಳಿಯಾಗಿತ್ತು ಅಂತಂದರೆ ಅದರಲ್ಲಿ ಇನ್ನೊಂದು ಕಾರಣ ಅಂದರೆ ಕ್ಯಾಲ್ಶಿಯಂ ಕೊರತೆ. ಕ್ಯಾಲ್ಶಿಯಂ ಕೊರತೆ, ನಾವು ಸುಣ್ಣವನ್ನು ನಿಯಮಿತವಾಗಿ ಬಳಕೆ ಮಾಡ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಆಗಿ ಅಂದರೆ ಅದರದ್ದೇನು ಸಮಸ್ಯೆ ಇಲ್ಲ ಅಂತ ನಾವು ತಿಳ್ಕೊಬೋದು. ಪೊಟ್ಯಾಷಿಯಂ ಕೊರತೆ ಆದರೂ ಸಹ ಅದು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ತೇವಾಂಶ, ಮಣ್ಣಲ್ಲಿ ತೇವಾಂಶ ಹೆಚ್ಚು ಕಡಿಮೆ ಆದರೆ, ಮತ್ತು ಈ ಒಂದು ಅನುವಂಶಿಕತೆ, ಯಾವ ಮರದಿಂದ ನಾವು ಅದನ್ನು ಸಸಿಯನ್ನು ಮಾಡಿರ್ತೀವಿ ಆ ಒಂದು ತಾಯಿ ಮರ ಏನಾದರೂ ಆ ಲಕ್ಷಣ ಇತ್ತಂದರೆ ಇದರಲ್ಲೂ ಸಹ ಕಂಡು ಬರ್ತಾ ಇರುತ್ತೆ. ಹಾಂ, ಇಷ್ಟು ಈ ಒಂದು ಅಡಿಕೆ ಉದುರುವ ಒಂದು ಸಮಸ್ಯೆ. ಆ ಸಮಸ್ಯೆಗೆ ಇದು ಸರಿಯಾಗಿ ನಾವು ಕಾರಣ ತಿಳಿದ ತಕ್ಷಣ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡೋದನ್ನು ಕಂಡುಕೊಳ್ಬೋದು. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಮಣ್ಣಿನ ಫಲವತ್ತತೆಗಾಗಿ ಕೃಷಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೂ ಮಣ್ಣಿನ ಫಲವತ್ತತೆಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ.

ಶಾರದೆ ನಾಮ. ದರ್ಶನದಿಂದ ಅರಳಿತು ವದನ, ಅಂಧಕಾರದಾಚೆಯು ನೋಡಿತು ನಯನ. ತಾಯಿ ದರ್ಶನದಿಂದ ಅರಳಿತು ವದನ, ಅಂಧಕಾರದಾಚೆಯು ನೋಡಿತು ನಯನ. ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ, ಸುತ್ತಮುತ್ತಲೂ ಎಲ್ಲ ತಾಯಿ ದರ್ಶನ. ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ. ಭಾವದಲೆಯಲ್ಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ.